ಇದುವರೆಗೆ ಗಂಗಾವತಿ ತಾಲೂಕಿನ ಮನೆರಳ ಗ್ರಾಮದ ಸಂಗಪ್ಪ ಪವಾಡಪ್ಪ ಮತ್ತು ಸಂಗಡಿಗರಿಂದ ರಂಗಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7 ಗಂಟೆಯಾಗುತ್ತಿರಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಕೇಳಲಿದ್ದೀರಿ. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಈ ಮುಸ್ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ಕನಸಿನ ಬೀಜ ಬಿತ್ತುವವರು ಆಳ್ವಾಸ್ ಪದವಿ ಕಾಲೇಜ್ ಮೂಡಬಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು. ಪ್ರಿಯ ಕೇಳುಗರೆ, ಇದು ಬರೀ ಕನಸಲ್ಲ, ಇದು ವಾಸ್ತವದ ಕನಸು, ಎಚ್ಚರದ ಕನಸು. ಉತ್ತರಮ್ಯತ ಸಮುದ್ರಶ್ಯ ಹಿಮಾದ್ರಿಶ್ಚೈವ ದಕ್ಷಿಣ ವರ್ಷಾಂ ತದ್ ಭಾರತಂ ನಮಃ ಭಾರತೀಯತ್ರ ಸಂತತಿ. ನಮಸ್ಕಾರ, ನಾನು ಗುಣೇಶ್ ಭಾರತೀಯ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿ. ಎಳವೆಯಲ್ಲಿ ಘೋರಿ ಘಜನಿಯರಿಂದ ಹಿಡಿದು ಬ್ರಿಟಿಷರು, ಪೋರ್ಚುಗೀಸರು, ಅಫ್ಘಾನರು, ತುರ್ಕರು ಮೊದಲಾದ ಪರಕೀಯರು ಭಾರತವನ್ನ ಶತಮಾನಗಳ ಕಾಲ ದಾಳಿ ನಡೆಸಿದ್ರು, ನಮ್ಮ ದೇಶವನ್ನ ಲೂಟಿ ಮಾಡಿದ್ರು ಎಂಬ ವಿಷಯವನ್ನ ಕೇಳಿದಾಗ್ಲೆಲ್ಲ, ಓದಿದಾಗ್ಲೆಲ್ಲ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತಾ ಇತ್ತು. ಆದ್ರೆ ಕಾಲಕ್ರಮೇಣ ಕೇವಲ ಒಂದೆರಡು ದಾಳಿಗಳಿಗೆ ತತ್ತರಿಸಿ ವಿಶ್ವ ನಕಾಶೆಯಿಂದ ಮಾಸಿ ಹೋದ ದೇಶಗಳ ಬಗ್ಗೆ ತಿಳಿದುಕೊಂಡಾಗ ಅನ್ನಿಸ್ತು, ಮೇರಾ ಭಾರತ್ ಮಹಾನ್. ಸ್ವತಂತ್ರ ಸಂಗ್ರಾಮ ಎಂಬ ವಿಷಯದ ಬಗ್ಗೆ ನನ್ನ ಹಲವಾರು ಸ್ನೇಹಿತರು ಮಾತನಾಡಲಿಕ್ಕಿದ್ದಾರೆ, ಅವರ ಹಲವು ವೈಚಾರಿಕ ನಿಲುವುಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಿ. ಸ್ವತಂತ್ರ ಸಂಗ್ರಾಮ ಈ ವಿಷಯವೇ ಹೀಗೆ, ಯಾವ ಭಾರತೀಯನೂ ಎದ್ದು ಧ್ವನಿಯಾಗಬಲ್ಲ ವಿಷಯ ಇದು. ಸ್ವತಂತ್ರ ಸಂಗ್ರಾಮ ಎಂದಾಕ್ಷಣ ನಮ್ಮ ಕಣ್ಣೆದುರು ಲಕ್ಷಾಂತರ ಜನರನ್ನ ಹೊತ್ತ ಸಂಗ್ರಾಮಗಳು, ಚಳುವಳಿಗಳು ನೆನಪಾಗ್ತವೆ. ಆದರೆ ಸ್ವತಂತ್ರ ಸಂಗ್ರಾಮದ ಇನ್ನೊಂದು ಮುಖವನ್ನ ಪರಿಚಯಿಸುವ ಪ್ರಯತ್ನವನ್ನ ನನ್ನ ಈ ನಾಲ್ಕು ಮಾತುಗಳ ಮೂಲಕ ನಡೆಸಲಿದ್ದೇನೆ. ಒಂದು ದೇಶಕ್ಕೆ ಸ್ವತಂತ್ರವನ್ನ ಕೊಡಿಸುವ ಸಾಮರ್ಥ್ಯ ಹೊತ್ತ ಈ ಸ್ವತಂತ್ರ ಸಂಗ್ರಾಮ ಎಲ್ಲಿಂದ ಪ್ರಾರಂಭವಾಯಿತು ಎಂಬ ಕುತೂಹಲ ನನ್ನಲ್ಲಿ ಮನೆ ಮಾಡಿತು, ಜಾಡು ಹಿಡಿದೆ, ಉತ್ತರವೂ ಸಿಕ್ಕಿತು. ಆ ಉತ್ತರವನ್ನ ನೀಡಿದ ಒಂದು ಘಟನೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಪುಟ್ಟ ಹುಡುಗನೊಬ್ಬ ಸಂಜೆ ಶಾಲೆ ಮುಗಿಸಿ ಮನೆಗೆ ವಾಪಸ್ಸಾಗ್ತಿರುವಾಗ ಚಳುವಳಿಗಾರರ ಗುಂಪೊಂದನ್ನ ಬ್ರಿಟಿಷ್ ಅಧಿಕಾರಿಗಳು ಲಾಠಿಯೇಟಿನಿಂದ, ಗುಂಡಿನ ಸದ್ದಿನಿಂದ ಚದುರಿಸಲು ಪ್ರಯತ್ನಿಸುತ್ತಿರುವುದನ್ನ ಕಂಡ. ಅವರೆಲ್ಲರೂ ಓಡಲಾರಂಭಿಸಿದ್ದನ್ನು ಕಂಡು ತಾನೂ ಓಡಿದ. ಮನೆ ತಲುಪಿ ನಡೆದದ್ದನ್ನೆಲ್ಲ ವಿವರಿಸಿದ ಅವನಿಗೆ ಬದಿಯಲ್ಲೇ ಕುಳಿತಿದ್ದ ಆತನ ತಂದೆ ಎದ್ದು ಹೇಳ್ತಾರೆ, ಮಗ, ಇದು ನನ್ನ ದೇಶ, ಇದು ನಮ್ಮ ದೇಶ, ಆದ್ರೆ ಇಲ್ಲಿ ನಮಗೆ ಆಜಾದಿ ಇಲ್ಲ, ಇದರ ಬಗ್ಗೆ ನಾವ್ಯಾರು ಮಾತನಾಡೋ ಹಾಗೂ ಇಲ್ಲ. ಈ ಆಜಾದಿಯ ಪರಿಕಲ್ಪನೆ ಆ ಹುಡುಗನ ಮನಸ್ಸಿನಲ್ಲಿ ಎಷ್ಟು ಗಾಢವಾಗಿ ಬೇರೂರ್ತು ಅಂದ್ರೆ, ತನ್ನ ಜೀವನದ ಕೊನೆ ಉಸಿರಿನ ತನಕ ಆ ಹುಡುಗ ಯಾರೇ, ನಿನ್ನ ಹೆಸರೇನು ಅಂತ ಕೇಳಿದಾಗ ಚಂದ್ರಶೇಖರ್ ಆಜಾದ್ ಎಂದು ಉತ್ತರಿಸುತ್ತಿದ್ದ. ಸ್ನೇಹಿತರೆ, ಸ್ವತಂತ್ರ ಸಂಗ್ರಾಮ ಎಲ್ಲೆಲ್ಲಿಯೋ ಉದ್ಭವವಾದದ್ದಲ್ಲ, ಬದಲಿಗೆ ದೇಶದ ಪುಟ್ಟ ಪುಟ್ಟ ಮನಸ್ಸುಗಳಲ್ಲಿ ಹುಟ್ಟಿಕೊಂಡದ್ದು, ಅದೇ ಮುಂದೆ ಸ್ವತಂತ್ರ ಸಂಗ್ರಾಮವಾಗಿ ರೂಪಗೊಂಡದ್ದು. 14ನೇ ಶತಮಾನದ ಆದಿಯಲ್ಲಿ ಭಾರತಕ್ಕೆ ಬರಲಾರಂಭಿಸಿದ ಬ್ರಿಟಿಷರ ಧ್ಯೇಯ ಕೇವಲ ವ್ಯಾಪಾರವಾಗಿರದೆ 1757ರ ಪ್ಲಾಜಿ ಕದನ ಮತ್ತು 1764ರ ಬಕ್ಸರ್ ಕದನದ ಗೆಲುವುಗಳ ಬಳಿಕ ಭಾರತದಲ್ಲಿ ಅವರ ಶಾಸನಗಳನ್ನು ಅವರು ಸ್ಥಾಪಿಸಿದ್ರು. ಇದರ ಪರಿಣಾಮವಾಗಿ ರೂಪಗೊಂಡದ್ದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅವರು ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಭೂಕಂದಾಯ ನೀತಿ, ಕರಕುಶಲ ವಸ್ತುಗಳ ಮೇಲಿನ ತೆರಿಗೆ, ಕೈಗಾರಿಕಾ ನೀತಿಗಳಿಂದ ಎಷ್ಟೋ ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು, ಜನರು ತಮ್ಮ ಜೀವನವನ್ನ ಕಳೆದುಕೊಂಡ್ರು, ದೇಶದ ಏಕತೆಯೂ ಮಾಸಿತು. 1818ರ ಚರ್ಚಲ್ ಕಾಯಿದೆಗಳಿಂದ ಭಾರತದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳನ್ನು ಸ್ಥಾಪಿಸಿ ಮತಾಂತರದ ಯತ್ನ, 1856ರ ವಿಧುವೆಯರ ಪುನರ್ವಿವಾಹ ಕಾಯಿದೆ ಭಾರತೀಯರನ್ನ ಕೆರಳಿಸಿತು. 1838ರಿಂದ 1842ರ ಮೊದಲ ಅಫ್ಘಾನ್ ಯುದ್ಧ, 1845ರಿಂದ 1846ರ ಪಂಜಾಬ್ ಯುದ್ಧ, 1854ರಿಂದ 1856ರ ಕೆನಡಿಯನ್ ಯುದ್ಧದಲ್ಲಿ ಬ್ರಿಟಿಷರ ಸೋಲು ಭಾರತದಲ್ಲಿ ಭರವಸೆಯಾದವು. 1857ರ ನಂತರವಾದದ್ದೆಲ್ಲ ಭಾರತೀಯತೆಯ ಘನಘತ. ದುಶ್ಮನ್ ಕಿ ಗೋಲಿಯೋಂಕಾ ಹಮ್ ಸಾಮ್ನಾ ಕರೆಂಗೆ, ಆಜಾದ್ ಹೀ ರಹೇ ಹಂ ಆಜಾದ್ ಹೀ ರಹೇಂಗೆ, ಮಾಡು ಇಲ್ಲವೇ ಮಡಿ ಮುಂತಾದ ಹಲವು ಘೋಷಣೆಗಳು ಭಾರತೀಯರ ಏಕತೆಗೆ ಕಾರಣವಾದವು. ಶಾಂತಿ ಮತ್ತು ಕ್ರಾಂತಿಯ ಸೂಕ್ಷ್ಮ ಸಮತೋಲನದ ಪರಿಣಾಮವಾಗಿ ಸ್ವತಂತ್ರ ಭಾರತ ನಮ್ಮದಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ವಿಧವನ್ನ ಪರಿಚಯಿಸೋದಾದ್ರೆ, ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರ ಬಂಧನವಾಗಿತ್ತು. ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತು. ಶಿಕ್ಷೆಯ ದಿನವೂ ಬಂತು. ಅವರನ್ನ ನೋಡ್ಲಿಕ್ಕೆ ಬಂದಿದ್ದ ಅವರ ತಾಯಿಯನ್ನ ಕಂಡ ಕ್ಷಣ ಅವರು ಕಣ್ಣೀರಾಗ್ತಾರೆ. ಇದನ್ನ ನೋಡಿದ ಅವರ ತಾಯಿ ಹೇಳ್ತಾರೆ, ಸೂರ್ಯ ಮುಳುಗದ ನಾಡಿಗೆ ಸವಾಲೊಡ್ಡಿದ ವೀರ ಪುತ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ನಿನ್ನನ್ನು ನೋಡ್ಲಿಕ್ಕೆ ಬಂದಿದ್ದೆ ರಾಮ್ ಪ್ರಸಾದ್, ನಿನ್ನ ಕಣ್ಣಲ್ಲಿ ನೀರು. ಮರುಕ್ಷಣವೇ ರಾಮ್ ಪ್ರಸಾದ್ ಹೇಳ್ತಾರೆ, ಅಮ್ಮ ಸಂಶಯ ಪಡಬೇಡ, ಗಲ್ಲಿಗೆ ಹೆದರಿ ಬರ್ತಾ ಇರೋ ಹೇಡಿತನದ ಕಣ್ಣೀರಲ್ಲ ಇದು. ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತೆರನ ತಾಯಿಯೇ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತೆರನ ಮಕ್ಕಳೇ ಹುಟ್ಟತಾ ಇದ್ರು. ಆಗ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಪ್ರಮೇಯವೇ ಬರ್ತಾ ಇರಲಿಲ್ಲ. ಕಾರಣ, ಬ್ರಿಟಿಷರಿಗೆ ಭಾರತದೊಳಗೆ ಬರೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸ್ನೇಹಿತರೆ, ಆ ತಾಯಿಯಲ್ಲಿದ್ದ ಕಿಚ್ಚು, ಮಗನಲ್ಲಿದ್ದ ಸ್ಥಿರತೆ, ಇವು ಸ್ವತಂತ್ರ ಸಂಗ್ರಾಮವೇ. ನವಭಾರತದ ನಿರ್ಮಾಣಕ್ಕೂ ಸಂಗ್ರಾಮದ ಅವಶ್ಯಕತೆ ಇದೆ. ಆದರೆ ನಮ್ಮೆಲ್ಲ ಸಂಗ್ರಾಮಗಳು ದೇಶದ ಉನ್ನತಿಗಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತಿದ್ದೇನೆ. ಈಗ ನನ್ನ ಸಹಪಾಠಿ ಸ್ಪರ್ಶ ಕೃಷಿ ಮತ್ತು ತಂತ್ರಜ್ಞಾನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಸ್ವತಂತ್ರ ಭಾರತದ ಬಗ್ಗೆ ಮಹತ್ವಪೂರ್ಣ ಪಾತ್ರ ಪಣ್ಯ ಗುಣೇಶ್ ಮೆರೆಗೆಯನ್ನ ಸೊಲ್ಮೇಲು. ನನ್ನ ಯಾನ್ ಸ್ಪರ್ಶ ಪಂಜಿಕಲ್ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ, ಕೃಷಿ ಬೊಕ್ಕ ತಂತ್ರಜ್ಞಾನದ ಬಗ್ಗೆ ರಡ್ಡು ಪಾತ್ರ ಪನರೆ ಉಲ್ಲೆ. ಮರಿತುಚ್ಚಿಂಡ ಮರ್ದುಂಡು ಆಂಡಾರಿತುಚ್ಚಿಂಡ ಮರ್ದ್ ಇಜ್ಜಿ ಪನ್ಪುನವು ತುಳುವಿರ್ನ ಒಂಜಿಗಾದೆ. ಗಾದೆಲು ಪುರ ಬೆಂದುದು ಸೊಂದುದು ಅನುಭವಡು ಪುಟ್ಟಿನೇರ್ದಾವರ ಗಾದೆ ಏಪಲಾ ಸುಳ್ಳಾವಂದು. ನರಮಾನ್ಯನ ನಾಗರಿಕತೆಗ್ ತಲಪಾಯ ಕೊರ್ನ್ಯವ್ವೆ ಅವು ಕೃಷಿ ಬದುಕು. ಬಂಜಿದ ಬಡವು ಅರೆಪರೆ ಗಾದು ದತ್ತದು ಬಿತ್ತದು ಬಿಳೆ ಬಿಳೆ ಪಾದು ಬದುಕು ಕಟ್ಟೊಂದಿತ್ತಿರು. ಕೃಷಿ ಮಾತೆರ್ನಲ ಪ್ರಧಾನ ವೃತ್ತಿಯಾದಿತ್ತಂಡು. ಈ ಕೃಷಿತ ಸುತ್ತ ಸಾಹಿತ್ಯ ಕಲೆ ಮುಡೇದಿ ಸಂಸ್ಕೃತಿದ ಪೊರ್ಲ ತಿರ್ಲ ಮೂಡದು ಬರೊಂದಿತ್ತಂಡು. ಅಂಚಾದು ತುಳುವೆರ್ನ ಸಂಸ್ಕೃತಿ ಪಂಡ ಅವು ಕೃಷಿ ಸಂಸ್ಕೃತಿ. ನಮ್ಮ ಹಿರಿಯ ಕುಲು ಕಂಡುನು ಎರುಬೋರಿದು ದತ್ತದು ಕಂಡುನು ಹದ ಮಲ್ತದು ಬಿತ್ತೊಂದಿತ್ತಿರು. ನೀಜಿದೆತ್ತದು ನಡುಂದುಲಾ ಇತ್ತಿರು. ದಪ್ಪು ನಗ ಕಾಲಗು ಬತ್ತಿನ ಬಡು ಬೊಲ್ಲಗುಲ ಬರು ಬೊಲ್ಲಾವೋ ಪಂಡದು ಉರಲು ಪನೊಂದಿತ್ತೇರು. ನೇಜಿ ದೆಪ್ಪುನಗ ಪನ್ಪುನ ಸಂಧಿ ಕೇನುನ ಕೆಬಿಕ್ ಇರ್ಮೆನೆಯಾವೊಂದಿತ್ತಂಡು. ನೇಜಿ ನಡ್ನಗ ಪನ್ಪುನ ಪಾರ್ದನ ಮನಸ್ಸುದ ಬೇನೆ ಬೇಲೆದ ಬಚ್ಚಲು ಮರಪಾವೊಂದಿತ್ತಂಡು. ಎಲ್ಯಾಲು ಎಲ್ಯ ಬಾಲೆ ತೆಲಿಕೇದ ಮೊನೆದಾಲು ಎಲ್ಯಾಲು ಎಲ್ಯ ಬಾಲೆಗ ಕೆಬಿಕ್ರಡ್ಡು ಬೆಂಡಲಾವೊಡು ಇಂಚ ಎದುರ್ದೊಟ್ಟು ಪೊಂಜವು ಪನೊಂದಿತ್ತೇರು. ಬಾಕಿದ ಪೊಂಜವು ನಕಲು ಸ್ವರ ಕೊರೊಂದಿತ್ತೇರು. ಅಂಚನೆ ರಾವೋ ರಾವು ಕೊರೊಂದು ರಾವಾರೇನೆ ಕೇನು ಜಲ ಕೈಕ ಕಜೀದಿಲ ಕೊರಂಗು ದಿಯಾರೇನೆ ಕೇನು ಜಲ. ಪನ್ಪಿನ ಪಾರ್ದನ ಹಗುರ ಆಯಿನ ಮನಸ್ಸಿನ ಉಲ್ಲಾಸಡು ರಾವುಲೆಕ ಮಲ್ತೊಂದಿತ್ತಂಡು. ಒಂದು ಪೂರ ಪಂಡಿ ಬಾಯಿಗ ಕೇಂಡಿ ಕೆಬಿಕ ಉಲ್ಲಾಸ ಕೊರೊಂದಿತ್ತಂಡು. ಬೇಲೆದ ಬೇಜರನ ಮರಪಾವೊಂದಿತ್ತಂಡು. ಬುಲೆಯಿನ ಕೇನು ಕೊಯ್ಪುನ ಪಡಿಕ ನೋಪುನ ಬಾರದ ರಾಶಿನ ತೂಪುನ ಬೈತ ಮೊಟ್ಟೆನು ಮೊಟ್ಟುನ ಬೇಲೆದ ಕಲೆ ತುಳುವೆರೆಗ ತೆರೆದಿತ್ತಂಡು. ಅರಿಬಾರ್ ಹಾಳಾವಂದಿನ ಲೆಕ್ಕ ಮುಡಿ ಕಟ್ಟದು ಕದಿಕೆ ಪಾರ್ದ ರಕ್ಷಣೆ ಮಲ್ಪನ ವಿದ್ಯೆಲ ಹಿರಿಯಕ್ಲೆಗ್ ತೆರೆದಿತ್ತಂಡು. ಸಾಂಪ್ರದಾಯಿಕವಾಯಿನ ಕೃಷಿತ ರೂಪನು ತೆರಿಂಡ ಐಟು ಒಂಜಿ ವಿಜ್ಞಾನ ಉಂಡೊಂದು ತೆರೆದು ಬರ್ಪುಂಡು. ಬಿತ್ತು ಬರಿಯರಿಗ ದೀಪನ ಕ್ರಮ ಅರಿಬಾರಿನ ರಕ್ಷಣೆ ಮಲ್ಪನ ರೀತಿ ಇಂಚ ಪೂರ ವಿಷಯಡುಲ ಕೃಷಿಟು ವಿಜ್ಞಾನ ಉಂಡು. ಕಂಡುಗುಪಾಡುನ ಕಿದೆಗೊಬ್ಬರ ಬೊಣ್ಯ ಬೆನ್ನಿದ ಬುಲೆಚ್ಚಿಲ್ಗ ಕಾರಣ ಆಪುಂಡು. ವರ್ಷದ ಬೆತೆಬೇತೆ ತಿಂಗೊಳ್ಡು ಬರ್ಪುನ ಆಚರಣೆಲು ಕೃಷಿಟ ಒಟ್ಟುಗೂ ಸಂಬಂಧ ಇಪ್ಪುನವಾದುಂಡು. ತಗ್ಗಿ ಕಂಡಗು ಮೂಜಿ ಬುಳೆ ಪನ್ಪಿ ಪಾತೆರದ ಲೆಕ್ಕನೆ ತಾಳ್ಮೆಡು ರಿಷಿನ ಜ್ಞಾನೊಡು ಬುಳೆ ಬುಳೆ ಪಾದು ಬದುಕು ಕಟ್ಟಿಯೀರು. ನೇತ್ರಾವತಿದ ಸುಡೆತು ಏತೋ ನೀರು ಪರತು ಪೋತುಂಡು. ಕಾಲ ಬದಲಾತುಂಡು. ಬದುಕುದ ಶೈಲಿಡ್ಲ ಪೊಸತೀರು ಒಡೆತು ಬೈದುಂಡು. ಬಂಜಿಗು ನುಪ್ಪು ಪಾಡ್ಯರೆ ಕುಂಟು ಈತೇ ಇನಿತ ಜೀವನೊಡು ಅಗತ್ಯ ಅತ್ತು. ಅರಿಬಾರದ ಬುಳೆನು ನಂಬುದು ಬದುಕರೆ ಸಾಧ್ಯ ಇಜ್ಜಿ. ಅಂಚಾದ್ ಕಲ್ತಿನ ಜವನಿರ್ ಪೇಂಟೆದ ಸಾದಿ ಪತ್ತೊಂದುಲ್ಲಿರ್ ಅರಿಬಾರಿದ ಕಾಯಿ ಕಜಿಪುದ ಕಂಡಲು ರಬ್ಬರ್ ಬಜ್ಜೇದ ತೋಟ ಅದ್ ಪರಿವರ್ತನೆ ಆತಂಡ್ ಮಲ್ಲ ಕಂಡಲಿಗ್ ಕೆಂಪು ಮಣ್ಣು ಬೂರ್ದುಂಡು ಎನೆಲ್ ಸುಗ್ಗಿ ಕೊಳಕೆ ಮೂಜಿ ಬಿಳೆ ಆವೊಂದಿತ್ತಿನ ಕಂಡೊಲಿಡ್ ಆಕಾಶಗು ಎಕ್ಕುನ ಕಟ್ಟನೊಲು ಲಕದು ಉಂತುದುಂಡು ಮಾ ತೆರ್ಲ ಕೈ ನಿಲಿಕೆ ದುದ್ದುದಂಚಿ ಮೋನೆ ಪಾರ್ದಿರ್ ಅಂಚಂಡ ಬಂಜಿದ ಬಡವು ಅರಪಾವುನ ಆಹಾರ ಬುಳೆಕುಲು ನಮಕ್ ಬೊರ್ಚ ಮಾ ತೆರ್ಲ ಪೇಂಟೆ ದಂಚಿ ಮೋನೆ ಪಾಡಿಯರಂಡ ಆಹಾರದ ಉತ್ಪಾದನೆ ಮಲ್ಪುನಕುಲಿಯರ್ ಭವಿಷ್ಯದ ದಿನಕುಲೆಡ್ ಆಹಾರದ ಕೊರತೆ ತೋಜಿದು ಬತ್ತದು ಒರಿಯನೊರಿ ಒಯ್ತದು ತಿನ್ಪುನ ಕಾಲ ಬರಂದಾ ಪನ್ಪಿನ ಚಿಂತನೆ ನಮ ಮಲ್ಪುಡು ಬದಲಾಯಿನ ಈ ಕಾಲಘಟ್ಟದ ಸಾಂಪ್ರದಾಯಿಕ ಕೃಷಿನ ನಂಬದು ಬದುಕರೆ ಸಾಧ್ಯ ಇಜ್ಜಿ ಆಂಡ ಹಿರಿಯಕ್ಲೇನ ವಿಜ್ಞಾನೊಲೆಗ್ ಹೊಸ ಕಾಲದ ತಂತ್ರಜ್ಞಾನನು ಸಮರ್ಥವಾದು ಬಳಕೆ ಮಲ್ಪುಡು ಬೆನ್ನಿದ ಬೇಳೆದ್ಲಾ ಬದುಕು ಕಟ್ಟೊಲಿ ಪನ್ಪಿನ ಸತ್ಯನು ಜನ ಮಂದಿಗೆ ತೆರಿಪಾದು ಕೊರುಡು ಕಡಿಮೆ ಖರ್ಚದ ಎಡ್ಡೆ ಬುಳೆದೆತ್ತದ ಬಂಜ್ ನಿಲಿಕೆ ಉಂಡುದು ಬದುಕುಲೆ ಕಾವುಡು ಅಗತ್ಯಗ್ ಬೋಡೈನ ಖರ್ಚಿ ಮಲ್ಪನ ಶಕ್ತಿ ಬೊಕ್ಕ ಸ್ವಾಭಿಮಾನ ಕೃಷಿಕಗ್ ಬರಡು ಆಹಾರ ಬೆಳೆತ ಒಟ್ಟಿಗೆ ವಾಣಿಜ್ಯ ಬುಳೆಲ ಬುಳೆಪಾವುಡು ಸರಿಯಾಯಿನ ಮಾರುಕಟ್ಟೆದ ವ್ಯವಸ್ಥೆಲಾ ಬೋಡು ಬೆಂದಿನಾಯಗ್ ನ್ಯಾಯವಾಯಿನ ಬಿಲೆಲಾ ತಿಕ್ಕೊಡು ಬಡವುದ ಸೂತೆಕ್ಕವನ ಕೃಷಿಗೆ ಮರಿಯಾದಿದ್ ಬದುಕುನ ವಾತಾವರಣನ ನಮ ಸೃಷ್ಟಿ ಮಲ್ಪೊಡು ನಮ್ಮ ದೇಶದ ನೂಡೆದ್ ಎಲ್ಪ ಜನಕುಲು ಬೆನ್ನಿನ ಅವಲಂಬಿತರಾದುಲ್ಲಿರ್ ಆಂಡ ಐಕ್ ಸರಿಯಾಯಿನ ಮರ್ಯಾದೆ ತಿಕ್ಕಂದೆ ಜನಕುಲು ಪೇಂಟೆ ದಂಚಿ ಮೋನೆ ಪಾರ್ದಿರ್ ಕಾಲ ಇಡಮುಟೆ ಎತ್ತದಂಡ್ ಈ ಪರಿಸ್ಥಿತಿ ಬರೆಯರೆ ಕಾರಣದಾದಂದು ನಮ ತೆರಿಯುಡು ದುಂಬು ಐನು ಮುಡಿ ಅರಿಮಾರಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂದಿತ್ತಂಡ್ ಇನಿ ತಿಕ್ಕುಂಡ ಇನಿ 25 ಮುಡಿ ಅರಿಮಾರಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂಡು ದುಂಬು ರಡ್ಡು ಸೇರು ಅರಿ ಒಂಜು ದಿನತ ಪಡಿ ಇನಿ ರೈತೆ ಒಂಜು ದಿನತ ಪಡಿ ಕೊರಿಯರೆ 15 ಸೇರು ಅರಿಮಾರೋಡು ಈ ರಡ್ಡು ವಿಷಯ ತೂನಗ ನಮಕ್ ತೆರಿಯುನು ದಾದ ಪಂಡ ರೈತೆ ಬುಲೆಪಾಯಿನ ಸುತ್ತುಗು ಸರಿಯಾಯಿನ ಬುಲೆ ಇಜ್ಜಿ ದುಂಬುದಿತ್ತಿನ ಅರಿತ ಬಿಲೆ ಬಂಗಾರದ ಬಿಲೆ ಒಂಜೇ ಅನುಪಾತದು ಬೈದಿಜಿ ಅಂಚೆನೆ ಅರಿತ ಬಿಲೆಕ್ ಸರಿಯಾದಿನ ಪಡಿತ ಅನುಪಾತಲ ಬೈದಿಜಿ ಬಂಗಾರದ ಬಿಲೆ ಅಂಚೆನೆ ಅರಿತ ಬಿಲೆ ಒಂಜೇ ಲೆಕ್ಕ ಇತ್ತುದುಂಡ ಇನಿಕಲ ಬೆನ್ನಿದಾಯಗ್ ಮರ್ಯಾದೀತುದು ಬಿಲೆ ಜಾಸ್ತಿ ಇತ್ತುದುಂಡ ರೈತೆ ಜಾಸ್ತಿ ಬುಲೆಲ್ಲ ಬುಲೆತುವೆ ಈ ವಿಷಯಡು ಸರಕಾರ ತತ್ತುದುಂಡ್ ಅವು ಕೈಗಾರಿಕೆಗೂ ಮಾತ್ರ ಒತ್ತು ಕೊಡ್ದು ರೈತನಂಚಿ ತೂಯಿಜಿ ಸರಕಾರ ಕೈಗಾರಿಕೆಗೂ ಕೊರ್ತಿನಾತ್ ಪ್ರಾಮುಖ್ಯತೆನ ಕೊರುಂಡ ಒಂದು ಖಂಡಿತ ಸರಿಯಾವರೆ ಸಾಧ್ಯ ಉಂಡು ಇನಿ ಟೊಮ್ಯಾಟೊ ಬೆಳೆಪೌನ ರೈತಗ್ ಒಂಜಿ ಕಿಲೋಕು 3 ರೂಪಾಯಿ ತಿಕ್ಕೊಂದುಂಡು ಆಂಡ ಐನೆ ಅಂಗಡಿಡು 30 ರೂಪಾಯಿಗೆ ಮಾರುವಿರ್ ಅಪಂಡ 27 ರೂಪಾಯಿ ಒಡೆ ಪೋಂಡು ಅವು ದಲಾಲಿನ ಕೈ ಸೇರುಂಡು ನೆನ್ನ ಸರಕಾರ ತಡೆಯುಡು ಅಂಚಿನೇ ರೈತೆಲ ಇತ್ತದ ಹೊಸ ತಂತ್ರಜ್ಞಾನನು ತೆರಿಯೊಂದು ಅವೆನ್ಲ ಸೇರ್ಸಾದ್ ಕಡಿಮೆ ಜಾಗಡ್ ಕಡಿಮೆ ಖರ್ಚಿಡ್ ಜಾಸ್ತಿ ಬಿಳೆ ಬಿಳೆ ಪಾವುಡು ಒಂತೆ ನೀರು ಖರ್ಚಿ ಮಲ್ತದ ಜಾಸ್ತಿ ಬಿಳೆದೆಪ್ಪುಡು ಟಿಲ್ಲರ್ ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಇಂಚ ಮಿಷನ್ಲೇನ ಉಪಯೋಗ ಮಲ್ತದ ಆಯ್ನಾತ್ ಕೆಲಸದಕ್ಲೇನ ಖರ್ಚಿಲೆನ್ಲ ಸಮಯದ ಉಳಿತಾಯೊನ್ಲ ಮಲ್ಪುಡು ಒಂಜಿ ಬುಳೆ ಬುಳೆ ಪಾಂದೆ ಬೆರಕೆ ಬುಳೆ ಬುಳೆ ಪಾವುಡು ಬಾರ್ದೊಟ್ಟುಗು ಪದೆಂಗಿ ಉರ್ದು ಕುಡು ಒಂದೆನ್ಲ ಬುಳಿಪಾವಲಿ ಒಂತೆ ಕಂಗದೀದ್ ಒಂತೆ ತಾರೆ ನೆತ್ತೊಟ್ಟುಗು ಬಾರು ಗೋಂಕು ಕುಕ್ಕು ಪೆಲಕಾಯಿ ಕಾಯಿ ಕಜಿಪುನ ಒಂದೇನು ಮಾತ ಬುಳೆಪಾವನ ಬಿಡ್ಸಾದಿಗೇನು ಮಲ್ಪೋಡು ಇನಿ ರೈತೆ ಸರಕಾರದ ದುಡ್ಡುಕೇನುಜೆ ನೀರುಕೇನುಜೆ ಕರೆಂಟ್ಲ ಕೇನುಜೆ ಆಂಡ ನಿಜವಾದ ಆಯಿ ಕೇನುನ್ನದಾದ ಪಂಡ ಆಯಿ ಬುಳೆಪಾಯಿನ ಬುಳೆಕ್ ಸರಿಯಾಯಿನ ಬುಳೆ ಕೊರಡೊಂದು ಮಾತ್ರ ಈತ ಪಾತಿರ ಪಂಡದ್ ನನ್ನ ಡಿಜಿಟಲ್ ಇಂಡಿಯಾದ ಬಗ್ಗೆ ಪಾತೆರೆ ಉಲ್ಲೇರ್ ರೇಷಲ್ ಫೆರ್ನಾಂಡಿಸ್. ಐ ರೇಷಲ್ ಫೆರ್ನಾಂಡಿಸ್ ಆಫ್ ಆಳ್ವಾಸ್ ಕಾಲೇಜ್ ವಾಂಟ್ ಟು ಸ್ಪೀಕ್ ಅಂಡ್ ಶೇರ್ ಮೈ ಒಪಿನಿಯನ್ಸ್ ಆನ್ ದಿ ಡೈನಾಮಿಕ್ ಟಾಪಿಕ್ ದಟ್ ದಿ ಕಂಟ್ರಿ ಹ್ಯಾಸ್ ದ ಗ್ಲೋರಿ ಅಂಡ್ ಅಕಂಪ್ಲಿಷ್ಮೆಂಟ್ಸ್ ಓವರ್ ಇಟ್ ದಟ್ ಈಸ್ ಡಿಜಿಟಲ್ ಇಂಡಿಯಾ. ದಿ ಎಕ್ಸಲೆನ್ಸ್ ಆಫ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇಸ್ ದ ಟರ್ನಿಂಗ್ ವೀಲ್ ಆಫ್ ಸಕ್ಸಸ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಟ್ರಿ ಇಂಡಿಯಾ. Through the moving phases of various transformation during the times has moved through various phases of development. The gradual process where the innovativeness began from the ancient times through many experiments has moved towards the progress with the stroke of enhancing the skills and upgrading the resources with efficiency at modern times. The citizens are the valuable asset of the nation who require to provide an active citizenship for the excellence of the country. Gopalakrishna Gokhale once said, ಇಟ್ ಡಸ್ ನಾಟ್ ಟೇಕ್ ಕ್ವೈಟ್ ಲಾಂಗ್ ಫಾರ್ ಪೇಷನ್ಸ್ ಟು ಮ್ಯಾನಿಫೆಸ್ಟ್ ಇನ್ ಟು ಇಂಟೆಲಿಜೆನ್ಸ್. ದ ಸೀಡ್ ಆಫ್ ಡೆವಲಪ್ಮೆಂಟ್ ಟರ್ನ್ಸ್ ಇನ್ ಟು ಅ ಟ್ರೀ ಆಫ್ ಪ್ರೋಗ್ರೆಸ್ ವಿತ್ ದ ಬೆಟರ್ ನರಿಶ್ಮೆಂಟ್ ಆಫ್ ರೀ ಇಮ್ಯಾಜಿನಿಂಗ್ ದ ಟೆಕ್ನಿಕ್ಸ್ ವಿಚ್ ಈಲ್ಡ್ಸ್ ದ ಸ್ವೀಟ್ ಫ್ರೂಟ್ಸ್ ಆಫ್ ಅಚೀವಿಂಗ್ ದ ಇಂಟೆಲಿಜೆನ್ಸ್ ಥ್ರೂ ಯುಟಿಲೈಸಿಂಗ್ ದ ಹ್ಯೂಮನ್ ರಿಸೋರ್ಸ್ ಅಂಡ್ ಪ್ರಮೋಟಿಂಗ್ ಅವೇರ್ನೆಸ್ ವಿತ್ ಕ್ರಿಯೇಟಿಂಗ್ ಝೀಲ್. ದ ಡಿಜಿಟಲ್ ಇಂಡಿಯಾ ಇಸ್ ಅ ಮ್ಯಾಸಿವ್ ಕ್ಯಾಂಪೇನ್ ದಟ್ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ ಲಾಂಚ್ ಡ್ಯೂರಿಂಗ್ 2015, ವಿಚ್ ಪ್ರೊವೈಡ್ ಸರ್ವಿಸಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ದಿ ಕಂಟ್ರಿ, ಅಪ್ಲಿಫ್ಟಿಂಗ್ ದ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್. ದ ಮೇನ್ ಏಮ್ ಆಫ್ ದಿಸ್ ಮಿಷನ್ ವಾಸ್ ಟು ಡೆವಲಪ್ ಅಂಡ್ ಎನ್ಹಾನ್ಸ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಆಲ್ ದ ಸಿಟಿಸನ್ಸ್ ಥ್ರೂಔಟ್ ದಿ ಕಂಟ್ರಿ. ದಿ ಯಂಗ್ ಮೈಂಡ್ಸ್ ಹೂ ಆರ್ ದ ಫ್ಯೂಚರ್ ಸಿಟಿಸನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಕ್ರಿಯೇಟಿವಿಟಿ ಶುಡ್ ಇನ್ಕಲ್ಕೇಟ್ ದೀಸ್ ಮೆಥಡ್ಸ್ ಸೋ ದಟ್ ದೇ ಕ್ಯಾನ್ ಎಂಥೂಸಿಯಾಸ್ಟಿಕಲಿ ಟೇಕ್ ಪಾರ್ಟ್ ಇನ್ ಆಲ್ ದಿ ಆಕ್ಟಿವಿಟೀಸ್ ಲೀಡಿಂಗ್ ಟು ದ ಬೆಟರ್ಮೆಂಟ್ ವಿಚ್ ಪ್ರಮೋಟ್ಸ್ ಥ್ರೂ ದ ವೇಸ್ ಆಫ್ ಆಕ್ಟಿವ್ ವರ್ಕಿಂಗ್. ವಿ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಪ್ಲಾನ್ಸ್ ಆಫ್ ಡಿಜಿಟಲ್ ಇಂಡಿಯಾ ಹ್ಯಾಸ್ ಬೀನ್ ಇಂಪ್ಯಾಕ್ಟೆಡ್ ಓವರ್ ಆಲ್ ದಿ ಸೆಕ್ಟರ್ಸ್ ಆಫ್ ದಿ ಕಂಟ್ರಿ. ವಿ ಫೈಂಡ್ ಪ್ಲಾಟ್ಫಾರ್ಮ್ಸ್ ಲೈಕ್ mygovernment.in, ದಿ ಉಮಂಗ್ ಆಪ್, ದಿ ಇ ಹಾಸ್ಪಿಟಲ್ಸ್ ಆಪ್, ದ ಡಿಜಿಲಾಕರ್ ಆಪ್, ದ ಡಿಜಿಲಿಟ್ರಸಿ ಆಪ್ ಆರ್ ಸಮ್ ಆಫ್ ದಿ ಪ್ಲಾಟ್ಫಾರ್ಮ್ಸ್ which has made the administration smoother and easier, promoting the awareness among the people. We find that these depth levels enriches the society through meaningful advancement, making their lives better and easier. If we look onto the impact of them towards the various sector, we understand that this initiative has shown its major proportion creating upliftment in GDP in 2025. Also, we can say that employment generation at varietal sectors has taken place and even has been taking place through the technological upgradation. The banking system through the ways of stocks and cryptocurrencies has been hiking. It is due to the digital upgradation among the people. Also, we can understand that the rural employment as well as industries are developed due to the digital mode of working. All these sectors of the economy have reached at the position of working. It is due to the technological working among them. Also that all the shopping sectors have led to a hike. It is due to the technological upgradation among the people. But today we find there is fear among the people regarding the digital way of working. But youths can use this into a positive ways of working, which can create better ways of implementation. When we look onto the societal impact, we can find that awareness among the people is created with the communication development. The smart city plans have led into development due to the digitalizing process. Also, the rural literacy is found due to the digital working of the people. The e-governance, the e-kranti and all the online courses are available to the people so that they develop using their skills, handshaking the people, enriching development, and even has made the role of all the citizens smoother and easier. During the times of COVID-19, we have found that our development took place because of the technological upgradation. When we look onto the environment sector, we find that we all dream of a green and clean India. This can promote awareness due to the technological ways of working. Also that recently we have found an app which is working to find the electric charges for the electric vehicles, which makes the people even more aware to conserve the ecosystem. We can understand the defense and the judicial sectors have led into development due to the digital ways of working. We can understand that all these sectors of the governance has led with the intention to the development of youth due to the digital process. These plans have made the youths to enthusiastically participate in all the activities so that the welfare is promoted. The main aim behind all this is to strive towards the motto of excellence and make all the youths to be the responsible citizens of the country. The need is to create a sense of nationalism through the ways of enhancing and improving the digital living among the community, striving towards humanity. I request Abhishek of 2nd BSc to speak about renewable resources. नमस्कार, माझं नाव अभिषेक म्हणून. मी द्वितीय बी एस सी विद्यार्थी, आळवास डिग्री कॉलेज. आज मी हित नवीकरसले उंचे संपन्मूल म्हटले तर आमच्या परिसरांत गावांचे संपन्मूल काय असत त्याचे समर्थ बळके मागे आमच्या भारतान केलेले अनेक साधनाचे बग्गे चार बोळ बोळले हैत उपस्थित असा. सुरवेस संपन्मूल नवीकरण म्हटले तर काय, हे संपन्मूल म्हटले तर काय म्हणून बघूनचे चल तर आमच्या परिसरांत असंचे पाणी वारे सौरशक्ती मागे अनेक अनेक तरचे शक्ती कैल गावतो हेस आम्ही संपन्मूल म्हणून म्हणतो. हे संपन्मूल आम्ही आमच्या दिननित्या बळकेस हवे म्हणतो. हे आम्ही बळके करूनचे नाहींचून वो आत्ताच्या तंत्रज्ञान बळसेन हे मरुबळके वो करोती. आमच्या परिसरांत नवीकरण करले होंचे वस्तू सोडून करले होईनातले वो सुमार संपन्मूल असत. हेंत मुख्य होण प्लॅस्टिक पेपर मागे आमच्या परिसरांत गावांचे कच्चा तैला असले आमस पुनर्बळके करले होणे हे नाश होंचे भय आमस असा. आत्ता नवीकरण करले होंचे संपन्मूलांत अनेक उदाहरणे असत. त्यांत सौरशक्ती मागे वायुशक्ती मुख्य होण असत. सुरेस सौरशक्ती. सौरशक्ती आमच्या भारतांत बग्गीन हरडोंचे मागे दिवस जानसेचे उगत असोंचे आम्ही बघोती. सौरशक्तींत मुख्य होण सोलार प्लेट्स म्हणचे तंत्रज्ञान काय असा हे आम्ही उपयोगसेन सूर्याचे किरण काय असत हे सोलार प्लेट्सांत ओट्टू करून आमस हवे जालेले करंट होंदे मागे उष्णशक्ती होंदे असले आमस उत्पत्ती करोती. प्रपंचांत आमचे अंकिअंश भेटले तर 2019 अंत्यांत सुमार 627 गिगावॅट तिथे शक्ती उत्पत्ती झाल्यांते. तसेच पुढेस 2025 सुमार 125 गिगावॅट तिथे उत्पत्ती होनसे म्हणचे एक गुरी असा. भारत प्रपंचांत सौरशक्ती उत्पत्ती करूनच्यांत 5 स्थानार असले तर त्याच्या नदी USA जपान जर्मनी मागे चीना देश असत. भारताचे सुमार भागस एका दिवसांत 1 घंट्याचे लेकर सुमार 4-7 किलोवॅट तिथे सूर्याचे किरण आमस एका स्क्वेअर मीटरस गावत असा. असेच एका वर्कांत आमस सुमार 250-300 घिमाचे दिवस गावत असा. भारताच्या पश्चिम भागांत मुख्य होण पश्चिम राजस्थानांत आमस अधिकोण या सौराचे किरण काय असत गावत असत. मागे आमचे ईशान्य भागांत अति उणे किरण गावांचे पावड असा. आत्ता पुढे वायुशक्तीच्या बग्गे बोळांचे तर हे वो एक आमस मुख्य होणावे जल्ले संपन्मूल असा. वायुशक्ती आमस विंड टर्बाईन्स म्हणचे तंत्रज्ञान काय असा हे बळसेन अति एत्तर प्रदेश म्हटले तर बेट्ट होंदे गुड्ड होंदे तसेच अति उघडे पावड म्हटले तर समुद्राचे सागराचे तटांत अळवडसेंच्यान आमस चोकड उपयोग मागे अधिक लाभदायक होऊन गावतो. वायुदृष्टी वरदीच्या प्रकार 2050 होतानले आमच्या देशांत राज्यराज्यस ग्रामग्रामस हे विंड टर्बाईन्स म्हणचे तंत्रज्ञान अळवडसले म्हणून एक गुरी असा. मागे प्रपंचाचे अंकिअंश भेटले तर आमचे भारत सुमार 38.79 तिथे गिगावॅट तिथे शक्ती उत्पत्ती करून 4 स्थानार असले तर चैना 1 स्थानार असा. आता याच्या अडेतडेच्या बघे बोलायचे तर आमचे 2020 आयले कोरोना सांक्रमिकाच्या दरन ह्या शक्ती उत्पत्ती करुळे असले बंडवाळ काय असा वर्क चान्सेच उणे होत असा. 2020 मागे त्याच्या नदी असले बंडवाळाचे अंकिअंश भेटले तर $39 बिलियन इथे होते. पुढे 2020 अप्रांत अंकिअंश भेटले तर सुमार $10 बिलियन तिथे उणे झाला. आमच्या देशांत हे शक्ती सरबराज करूनचे काय असा क्षमते बदल देशाचे इथे नाही असा हे वो आमस एक बारी हिन्नडे. मागे पुढे आमचे विंड टर्बाईन्स म्हणचे तंत्रज्ञान काय असा हे युरोपियन देशांसु आम्ही अळवडसेन घेतलो असो. आमचे बदलचे एक तंत्रज्ञान म्हणून आता वो शोधून धरले जलनायसा हे वो आमस एक बारी पेट्ट म्हणती. आता हे अडेतडेस नाश होऊनचे तर आम्ही काय करूले हे विषयाच्यावर बोलचे तर आमचे तंत्रज्ञान कायसा अद्दी बेळवणी होऊनसे उत्तुंगस उगोनसे आमस या शक्ती उत्पत्ती करुळे गावांचे साधन कायसत अति उण्यानी मगे सुलभ रीतीने गावांच्या माद्री होऊनसे. आमच्या भारताचे टॅक्स कायसा या वस्तूच्यावर एक टॅक्स काय असा जलती त्या उणे करून असले शक्ती उत्पत्ती करून जेस अधिक नेरवू करून देवळे मगे आता पुढे आमच्या भारतान केल्या साधनाच्या बघे बळचे तर 3600 ग्रामांत मुख्य होण लडाख मगे आमच्या ईशान्य भारताचे 90 ग्रामांत हे सौरशक्ती उपयोगसन विद्युत शक्ती पावेलेसनी 32,000 मिलियन तिथे लोन काय असा सुमार 1600 ತಂತ್ರಜ್ಞಾನ ಶಕ್ತಿ ಉತ್ಪತ್ತಿ ಕರುಳೆ ಬಂಡವಾಳ ಗಲ್ತಲೆನ್ಸ್ ಸೋಡುಂದಿ ಲೆನ್ಸನಿ ಹೆಚ್ಚದರ್ನ ಬಂಡವಾಳ ಗಲ್ತಲಚೆ ಆತ್ಮವಿಶ್ವಾಸ ಕಾಯಸ ಎ ಉಗತ್ ಜಾಂತ ಅತ ಸೌರಶಕ್ತಿ ಸೌರಶಕ್ತಿ ಕೇಂದ್ರ ಮನೋನ ಸೌರಶಕ್ತಿಚೆ ಗಾವಂಚೆ ಸಾಧನ ಕಾಯಸತ್ ಹೆ ಸುಲಭ ರೀತಿನಿ ಗಾವಳೆ ಹರಿಯಾಣಂತ ಏಕ ಕೇಂದ್ರ ಸ್ಥಾಪನೆ ಕೆಲೆನ್ಸನಿ ಅತ ಅಂಚೆ ಭಾರತ ಉತ್ತುಂಗ ರೀತಿರು ಪಾವನ್ಸತರು ಅಂಚೆ ತಂತ್ರಜ್ಞಾನ ಕಾಯಸ ತೆ ದಿವ್ಸ್ ಜಾನ್ಸೆಚ್ ಅಧಿಕೋನ್ಸೆ ಅಂಚೆ ಚಿಂತನೆ ಕಾಯಸ ಜಲ್ತಿತ್ತೆ ಅಧಿಕೋಣ ಜಾಂಸೆ ತದ್ದು ಅಂಚೆ ಭಾರತಕ್ಕೆ ಚೊಕ್ಕೊಡ್ ರೀತಿರು ಚೊಕ್ಕೊಡ್ ಪಾವಡರ್ ಪಾವತಾವಣನು ಮಣತ್ ಮಾಜೆ ಬೋಳ ರವೇತ ಆತ ಪುಡೆಚೆ ಅವಧಿ ದ್ವಿತೀಯ ಬಿ ಎ ಆಯನ ಗೆಳೆ ಜಾನ್ಸೆ. ಎಲ್ಲರಿಗೂ ನಮಸ್ಕಾರ, ನಾನು ಅಯನ ವಿ ರಮಣ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಕಲಾ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾಧನಮಾಪ್ನೋತಿ ಧನಾಧರ್ಮಂ ತತಸುಖಂ. ಅಂದರೆ ವಿದ್ಯೆಯು ಮನುಜನಲ್ಲಿ ವಿನಯವನ್ನು ಹುಟ್ಟಿಸುತ್ತದೆ, ವಿನಯದಿಂದ ಯೋಗ್ಯತೆಯು, ಯೋಗ್ಯತೆಯಿಂದ ಧನವೂ ಸಿದ್ಧಿಸಿ ಧನ ಸಹಾಯದಿಂದ ಧರ್ಮಾಚರಣೆ ಮಾಡುವ ಮೂಲಕ ನಾವು ಸುಖಿಗಳಾಗುವೆವು ಎಂದರ್ಥ. ಹಾಗಾದರೆ ಈ ವಿದ್ಯೆ, ಶಿಕ್ಷಣ, ಕಲಿಯುವಿಕೆ ಅದೆಷ್ಟು ಮುಖ್ಯ ಎಂಬುದು ಅರ್ಥವಾಗ್ತದೆ. ಮೊದಲಿಗೆ ವಿದ್ಯೆ ಅಥವಾ ಶಿಕ್ಷಣ ಎಂದರೇನು ಎಂದು ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆಯೇ ಶಿಕ್ಷಣವು ಕಲಿಯುವಿಕೆಯನ್ನು ಸುಗಮಗೊಳಿಸುವ ಪ್ರಕ್ರಿಯೆಯಾಗಿದೆ. ಜ್ಞಾನ, ಕೌಶಲ್ಯ, ಮೌಲ್ಯ, ನೈತಿಕತೆ, ನಂಬಿಕೆಗಳು, ಅಭ್ಯಾಸಗಳು ಮತ್ತು ವೈಯಕ್ತಿಕ ಬೆಳವಣಿಗೆಗಳನ್ನು ಪಡೆದುಕೊಳ್ಳುವುದೇ ಶಿಕ್ಷಣ. ಈ ಕಲಿಕಾ ಪ್ರಕ್ರಿಯೆಯ ವ್ಯವಸ್ಥೆಯು ಗುರುಕುಲ ಪದ್ಧತಿಯಿಂದ ಹಿಡಿದು ಮೆಕಾಲೆ ಶಿಕ್ಷಣ ನೀತಿಯವರೆಗೂ ಹಲವಾರು ಬದಲಾವಣೆಗಳನ್ನು ಕಾಣುತ್ತಾ ಬಂದಿದೆ. ಇದೀಗ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತದಲ್ಲಿ ಜಾರಿಯಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡನ್ನು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ಪ್ರಕಟಿಸಲಾಗಿದೆ. ಸಾರ್ವಜನಿಕರಿಂದ ಸಲಹೆಗಳನ್ನು ಪಡೆದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರ ಈಗ ಇರುವ 10+2 ಅಂದರೆ 10ನೇ ತರಗತಿ ಮತ್ತು ಪಿಯುಸಿ ಶಿಕ್ಷಣ ವ್ಯವಸ್ಥೆಯನ್ನು 5-3-3-4 ಸ್ವರೂಪಕ್ಕೆ ಬದಲಾಯಿಸಲಾಗಿದೆ. ಮೊದಲ 5 ವರ್ಷಗಳು ಅಡಿಪಾಯ, 3ರಿಂದ 5ನೇ ತರಗತಿಯವರೆಗಿನ 3 ವರ್ಷಗಳನ್ನು ಪೂರ್ವ ಸಿದ್ಧತಾ ಹಂತ, ನಂತರ 3 ವರ್ಷಗಳು ಮಧ್ಯಮ ಹಂತ, ನಂತರದ 4 ವರ್ಷಗಳು ದ್ವಿತೀಯ ಹಂತವಾಗಿ ವಿಂಗಡಿಸಲಾಗಿದೆ. ಕಲೆ, ವಾಣಿಜ್ಯ, ವಿಜ್ಞಾನ ವಿಭಾಗಗಳೆನ್ನುವ ಯಾವುದೇ ಕಟ್ಟುನಿಟ್ಟಿನ ರಚನೆಯ ಬದಲಾಗಿ ವಿದ್ಯಾರ್ಥಿಗಳು ತಾವು ಬಯಸುವ ಯಾವುದೇ ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳ ರಚನಾತ್ಮಕ ವರ್ಷಗಳ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿ ಈ ನೀತಿ ಇದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವುದಕ್ಕೆ ಅರ್ಥ ತುಂಬುವುದಕ್ಕಾಗಿ ಕೌಶಲ್ಯಾಭಿವೃದ್ಧಿಯನ್ನು ಲಕ್ಷ್ಯವಾಗಿರಿಸಿಕೊಂಡು ಸುಸ್ಥಿರ ಅಭಿವೃದ್ಧಿ, ಆ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವುದು ಮೂಲ ಉದ್ದೇಶವಾಗಿದೆ. ಸುಮಾರು 2 ಕೋಟಿ ಶಾಲಾ ವಿದ್ಯಾರ್ಥಿಗಳು ಈ ಹೊಸ ವಿಧಾನದ ಮೂಲಕ ಮತ್ತೆ ಶಾಲೆಗಳಿಗೆ ಸೇರುವ ಸಾಧ್ಯತೆ ಇದೆ. 8 ವರ್ಷದೊಳಗಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು ಶಿಕ್ಷಣ ಚೌಕಟ್ಟನ್ನು ಎನ್ಸಿಇಆರ್ಟಿ ವಿನ್ಯಾಸಗೊಳಿಸಿದೆ, ಅಭಿವೃದ್ಧಿಪಡಿಸುತ್ತಿದೆ. ಶಿಕ್ಷಣ ಸಚಿವಾಲಯವು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಮೇಲೆ ರಾಷ್ಟ್ರೀಯ ಮಿಷನ್ ಅನ್ನು ಸ್ಥಾಪಿಸಲಿದೆ. ಈ ಅನುಷ್ಠಾನವನ್ನು 2025 ವೇಳೆಗೆ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಪುಸ್ತಕ ಪ್ರಚಾರ ನೀತಿ ರಚನೆ, ಸಮಗ್ರ ಅಭಿವೃದ್ಧಿಯೊಂದಿಗೆ ರಚನೆಯನ್ನು ಮರುವಿನ್ಯಾಸಗೊಳಿಸುವ ಗುರಿ, ಪರಖ್ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸ್ಥಾಪನೆ, ಆಟ, ವೃತ್ತಿ, ಕಲಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಬಾಲಭವನಗಳನ್ನು ಪ್ರತಿ ರಾಜ್ಯ ಜಿಲ್ಲೆಗಳಲ್ಲಿ ಸ್ಥಾಪಿಸುವುದು ಮುಂತಾದ ಅಂಶಗಳು ಈ ನೀತಿಯಲ್ಲಿ ಒಳಗೊಂಡಿದೆ. ಎಕನಾಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಮೂಲಕ ವಿದ್ಯಾರ್ಥಿಗಳು ಗಳಿಸಿದ ಕ್ರೆಡಿಟ್ಗಳನ್ನು ಸಂಗ್ರಹಿಸುವುದು ಮತ್ತು ಅಂತಿಮ ಪದವಿ ಪೂರ್ಣಗೊಂಡಾಗ ಅವುಗಳನ್ನು ಎಣಿಸಿ ಗ್ರೇಡ್ ನೀಡಲಾಗುವುದು. ಐಐಟಿ ಮತ್ತು ಐಐಎಂಗಳಿಗೆ ಸಮನಾದ ಬಹು ಶಿಕ್ಷಣ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯಗಳನ್ನು ದೇಶದಲ್ಲಿ ಸ್ಥಾಪಿಸಲಾಗುವುದು. ಮಲ್ಟಿಡಿಸಿಪ್ಲಿನರಿ ಅಕಾಡೆಮಿಕ್ ಅನ್ನು ಪರಿಚಯಿಸಲು ಇದು ಸಹಾಯ ಮಾಡಲಿದೆ. ಸಾರ್ವಜನಿಕ ಮತ್ತು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡಲು ಮಾನ್ಯತೆ ಮತ್ತು ನಿಯಂತ್ರಣ ನಿಯಮಗಳ ಒಂದೇ ಪಟ್ಟಿಯನ್ನು ಬಳಸಲಾಗುತ್ತದೆ. ಹಂತ ಹಂತವಾಗಿ ಕಾಲೇಜು ಸಂಯೋಜನೆ ಮತ್ತು ಸ್ವಾಯತ್ತತೆಯನ್ನು ಕಾಲೇಜುಗಳಿಗೆ ನೀಡಲಾಗುತ್ತದೆ. ಭವಿಷ್ಯದ ಸಾಂಕ್ರಾಮಿಕ